ಅಪ್ಪ ಹಾಕಿದ ಹಾಲದ ಮರ ಮತ್ತೆ ನಮಗೆ ಆ ಬೆಳೆಯಲು ಬಿಟ್ಟು ಮತ್ತೆ ಹೊಸ ಮರವನ್ನು ಬೆಳೀಲಿಕ್ಕೆ ನಮಗೆ ಮತ್ತೆ ಏನು ಬೇಕು? ಅವಾಗ ಮತ್ತೆ ಕೃಷಿನೇ ಬೇಕು. ಈಗ ಏನನ್ನೆಲ್ಲದನ್ನು ಕೂಡ ನಾವು ಕೊಂಡ್ಕೋಬಹುದು, ಆದರೆ ಬೆಳೆಯೋದಿದೆಯಲ್ಲ ಅದು ಬಹಳ ಕಷ್ಟ. ಹಂಗಾಗಿ ಆ ಬೆಳೆಯ ಕಷ್ಟನ ನಾವು ನೋಡಿರಲ್ಲ. ನಾವೇನು ರೈತರು ಮಕ್ಕಳಾಗಿ ಹುಟ್ಟಿದ್ವಿ, ಅದನ್ನು ನೋಡಿದ್ವಿ. ಆದರೆ ಹೊರಗಿನವ್ರಿಗೆ ಗೊತ್ತಿಲ್ಲ, ಜೋಬಲ್ಲಿ ದುಡ್ಡಿತ್ತು ಅಂದರೆ ರಾಗಿ 10 ರೂಪಾಯ ತೊಗೊಳ್ಳೋಣ, 100 ರೂಪಾಯಿ ತೊಗೊಳ್ಳೋಣ ಅಂತಾರೆ. ಆದರೆ ರಾಗಿಯ ಬದುಕು ಹೆಂಗಿದೆ, ಅದು ಯಾವ ಥರ ಬೆಳೀಬೇಕು, ಅದರ ನಿರ್ವಹಣೆ ಹೆಂಗೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಆದರೆ ದುಡ್ಡಿನ ಮೂಲಕ ಆ ಬೆಳೆನ ಅಳಿತಾರೆ. ಆದರೆ ನಾವು ರೈತರಂಗಲ್ಲ, ನಾವು ಬೆಳೆನ ದುಡ್ಡಿಗೆ ಅಳಿಯೋದಲ್ಲ. ನಾವೇನು ಮಾಡ್ತೀವಿ ಅಂತಂದರೆ ಮೊದಲು ಭೂಮಿ ಫಲವತ್ತತೆ ನೋಡ್ಕೊತೀವಿ, ಇವತ್ತಿನ ಮಳೆ ಅದರ ಆಧಾರನ ತಗೋತೀವಿ, ಬೆಳೆಗೆ ತಕ್ಕಂತೆ ಅವಗುಣಕ್ಕೆ ತಕ್ಕಂತೆ ಗೊಬ್ಬರ ನೀರು ಇದನ್ನು ಮೈಂಟೈನ್ ಮಾಡ್ಕೊಂಡು ಬೆಳೆನ ಬೆಳಿತೀವಿ. ಆ ಬೆಳೆ ಬಂದಂತರದಲ್ಲಿ ಒಕ್ಕಣೆ ಮಾಡಿ ಮಾರಬೇಕಾದ್ರೂ ಅಷ್ಟೇ, 1 ಕೆಜಿ ರಾಗಿ ಇದೆ ಅಂತಂದರೆ ನಾವು 100 ರೂಪಾಯಿ ಅಂತಂದರೆ 100 ರೂಪಾಯಿ ಮಾರೋದಿಲ್ಲ, ನಾವು ಮಾರೋದೇ 20 ರೂಪಾಯಿ. ಆ ಮಧ್ಯವರ್ತಿ ಮತ್ತೆ ಅವನು ಅಲ್ಲಿಂದ ಸಣ್ಣ ಅಂಗಡಿ ಕೊಟ್ಟು ಅವರೆಲ್ಲ ಮಾರೋದಕ್ಕೆ 100 ರೂಪಾಯಿರುತ್ತೆ. ನಮ್ಮ ಬೆಳೆ ನಮಗನ್ಸುತ್ತೆ ನಾವು ಬೆಳೆದರಾಗಿ 20 ರೂಪಾಯಿ ಮಾರಿ ಅಲ್ಲಿ 100 ರೂಪಾಯಿಗೆ ಕೊಂಡ್ಕೊಳ್ತಾರ ಅಂತ ಅನ್ಸುತ್ತೆ. ಆದರೆ ನಾವು ಆ ಬೆಳೆನ ಆ ಧಾನ್ಯಗಳನ್ನ ದುಡ್ಡಿಗಾಗಿನೇ ಮಾರೋದಿಲ್ಲ. ಹಾಗಾಗಿ ನಾನು ಇದನ್ನೆಲ್ಲ ನೋಡಿಕೊಂಡು ಕೃಷಿ ಬದುಕಿಗೆ ಬರಬಹುದಲ್ಲ ಅಂತ ಬಂದೆ. ನಾನು 10 ವರ್ಷ ಬೆಂಗಳೂರಲ್ಲಿದ್ದೆ ಸರ್. ಕೃಷಿ ಬದುಕು ಫಸ್ಟು ಒಂದು ತಲೆದಿದ್ದು ಇದು ಮಳೆ, ಈ ಮಳೆ ವೈಪರೀತ್ಯ ಇದೆಲ್ಲ ನೋಡಿ ಬೇಡ, ಕೃಷಿ ಬದುಕು ಬೇಡ ಅಂತ ಒಂದು ಮನಸ್ಸಲ್ಲೂ ಬಂದು ಬೆಂಗಳೂರಿಗೆ ಹೋದೆ. ಬೆಂಗಳೂರು ಹೋಗಿ ಒಂದು ಕಂಪ್ನಿಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಮ್ಯಾನೇಜರ್ ಆಗಿ ವರ್ಕ್ ಮಾಡುವಾಗ ಈ ನಮ್ಮ ಬೈರೇಶ್ ಅವರು ನಮ್ಮ ಮನೆಗೆ ಬಂದರು. ಅವರಿಗೆ ಈ 12 ವರ್ಷದ ಹಿಂದಿನ ಕತೆ, ಅವ್ರಿಗೊಂದು GKVK ಒಂದು ಪ್ರಶಸ್ತಿ ಇತ್ತು. ನನ್ನ ಬೆಳಗಿನ ಜಾವ ನಮ್ಮ ಸ್ನೇಹಿತರು ಅವ್ರನ್ನ ಕರ್ಕೊಂಬಂದ್ರು ನಮ್ಮ ಮನೆಗೆ. ಹಿಂಗೆ ಯಾರು ಇವರು ಅಂತ ಕೇಳಿದೆ. ಅದಕ್ಕೆ ಅವ್ರು ಹಿಂಗೆ ಬೈರೇಶ್ ಅಂತ ಪ್ರಗತಿಪರ ರೈತರಿದ್ದಾರೆ, ಇವರು ಹಿಂಗೆ GKVK ಇವರಿಗೆ ಪ್ರಶಸ್ತಿ ಇದೆ ಅಂತಂದ್ರು. ನಾನೊಂದು ಈ ಹುಡುಗನಿಗೆ GKVK ಪ್ರಶಸ್ತಿ ಬರುತ್ತೆ ಅಂದರೆ ಈತ ಏನು ಸಾಧನೆ ಮಾಡಿದ್ದಾನೆ ಅಂತೇಳಿ ಆತನ ಮಾತಾಡಿಸಿದೆ. ಮಾತಾಡಿಸಾದ್ಮೇಲೆ ಅವ್ರಿಗೂ ಕೂಡ ಬಂದೆ, ಇವರೇನು ಮಾಡಿದ್ದಾರೆ ಅಂತೇಳಿ, ಅವ್ರ ತೋಟ, ಅವ್ರ ಜಮೀನು, ಅವ್ರ ತಂದೆ ತಾಯಿ, ಅವ್ರ ಒಟ್ಟು ಕುಟುಂಬ, ಏನು ರೈತ ಕುಟುಂಬನ ನಾನು ಭೇಟಿ ಮಾಡಿ ಬಂದೆ. ಬಂದಮೇಲೆ ಮತ್ತೆ ನಾನು ಮತ್ತೆ ವಾಪಸ್ ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋದಾಗ ಅನ್ನಿಸ್ತು ನನಗೆ, ನಾನು ಕೂಡ ಊರಲ್ಲಿ ಹೋಗಿ ಕೃಷಿ ಮಾಡಿ ಬೈರೇಶ್ ಅವ್ರ ತರನೇ ಬದುಕಬಹುದಲ್ಲ, ಕೃಷಿಯಲ್ಲಿ ನೆಮ್ಮದಿಯನ್ನು ಕಾಣಬಹುದಲ್ಲ ಅಂತೇಳಿ ನಮ್ಮ ತಂದೆ ತಾಯಿ ಊರಲ್ಲಿ, ನಾನು ಬೆಂಗಳೂರಲ್ಲಿ, ಅವ್ರ ಆರೋಗ್ಯ, ಅವ್ರು ಇದನ್ನು ನಿರ್ವಹಣೆ ಮಾಡೋಕ್ಕಾಗಲೇ ಇಲ್ಲ. ಹಾಗಾಗಿ ಒಟ್ಟಿಗೆ ಇದ್ದರೆ ಏನಾದರೂ ಸಾಧಿಸ್ಬೋದಲ್ಲ ಅಂತೇಳಿ ಬಂದೆ. ನಾನು ಊರಿಗೆ ಬರ್ತೀನಿ ಅಂತೇಳಿ ರೈತರ ಆದರೆ ಹೆಣ್ಣು ಕೊಡೋದಿಲ್ಲ ಅಂತನೂ ಕೂಡ ಇವಾಗ ಪ್ರಸ್ತುತ ಇದೆ. ಆದರೆ ಅವತ್ತೇನೆ ಈಗ 2006-05 ಏ ನೀನು ಊರಿಗೆ ಹೋದ್ರೆ ನಿಮ್ಗೆ ಹೆಣ್ಣು ಕೊಡೋದಿಲ್ಲ ಅಂತ ಅಂದರು. ಆದರೂ ಕೂಡ ನಾನು ಅಂದೆ ಪರವಾಗಿಲ್ಲ, ಮದುವೆ ಅನ್ನೋದೇ ಒಂದಲ್ಲ, ಈ ರೈತ ಬದುಕಲ್ಲಿ ಜೀವನ ಕಟ್ಕೊಂಡ್ರೆ ಹೆಂಗಾದ್ರೂ ಬದುಕಬಹುದು ಅಂತೇಳಿ ಊರಿಗೆ ಬಂದೆ. ಊರಿಗೆ ಬಂದು ಫಸ್ಟ್ ನಾನು ಊರಲ್ಲಿ ಏನು ಮಾಡಬಹುದು, ಆದಾಯದ ಮೂಲ ಹೆಂಗೆ ಅಂತೇಳಿ ಯೋಚನೆ ಮಾಡಿದೆ. ನಮ್ಮ ಸ್ನೇಹಿತರನ್ನೆಲ್ಲ ಜೊತೆ ಮಾಡಿಕೊಂಡು ಒಂದು ಸಣ್ಣ ಸಂಘ ಕಟ್ಕೊಂಡೆ, ಸ್ವಸಹಾಯ ಸಂಘ. ಆರ್ಥಿಕವಾಗಿ ನಮಗೇನಾದ್ರು ದುಡ್ಡು ಬೇಕಂದ್ರೆ ಬೆಂಗಳೂರಲ್ಲಿ ಸಂಬಳ ಬರ್ತಾ ಇತ್ತು, ಆದ್ರೆ ಇಲ್ಲಿ ಏನು ಮಾಡಬೇಕು ಅಂತ ಸ್ವಸಹಾಯ ಸಂಘ ಕಟ್ಕೊಂಡೆ. ಸಂಘ ಕಟ್ಕೊಂಡು ಪ್ರತಿ ತಿಂಗಳು ಅದನ್ನ 10 ರೂಪಾಯಿ, 100 ರೂಪಾಯಿ, 1,000 ಹಿಂಗೆ ಅವನವನು ಉಳಿತಾಯ ಮಾಡಿ ಯಾರಿಗೆ ಅವಶ್ಯಕತೆ ಇತ್ತು ಗೊಬ್ಬರ ಬೀಜ ತರಕ್ಕೆ ಅದನ್ನ ನಾವೇ ಹಂಚ್ಕೊಂತ ಇದ್ವಿ. ಒಂದು ಇದ್ರಿಟ್ಕೊಂಡ್ವಿ, ಯಾರಿಗೆ ಏನಕ್ಕೆ ಬೇಕು ಆ ಉದ್ದೇಶಕ್ಕೇನೆ ಬಳಸಬೇಕು ಅನ್ನೋದನ್ನ ನಮ್ಮ ಸಂಘದ ಅಜೆಂಡವಾಗಿ ಇಟ್ಕೊಂಡು, ಹಸು ತರಬೇಕಾ ಹಸುನೇ ತರಬೇಕು, ಆ ದುಡ್ಡಲ್ಲಿ ಹಸು ತತ್ತೀವಿ ಅನ್ನೋ ದುಡ್ಡಲ್ಲಿ ಹೋಗಿ ಮತ್ತೇನೋ ಮೋಜು ಮಸ್ತಿ ಮಾಡಬಾರದು ಅನ್ನೋ ಒಂದು ಉದ್ದೇಶದಿಂದ ನಾವು ಸಂಘ ಮಾಡ್ಕೊಂಡ್ವಿ. ಆ ಸಂಘ ಒಂದು ಸ್ವಲ್ಪ ಬೆಳೀತಾ ಬೆಳೀತಾ ಬಂತು. ನಾವು ಒಂದು 10-12 ಲಕ್ಷ ರೂಪಾಯಿ ದುಡ್ಡಾಯ್ತು. ನಾವಲ್ದಲೆ ಸಂಘದ ಸದಸ್ಯರಲ್ದಲೆ ಬೇರೆಯವ್ರಿಗೂ ಈ ಸಂಘದಿಂದ ಉಪಯೋಗ ಆಗಲಿ ಅಂತೇಳಿ ಕಡಿಮೆ ಬಡ್ಡಿ ದರದಲ್ಲಿ ಎಲ್ಲ ಹೊರಗೆ 5%, 10% ಬಡ್ಡಿ ತಗೋತಾ ಇದ್ರು, ನಾವು 1% ಬಡ್ಡಿ ಹಂಗೆ ನಮ್ಮ ಸಂಘದ ಹೊರಗಿನವ್ರಿಗೂ ಕೂಡ ನಾವು ಸಾಲವನ್ನು ಕೊಟ್ಟು ಅದನ್ನ ನಿರ್ವಹಣೆ ಮಾಡಿದ್ವಿ. ಅವರು ಕೂಡ ಖುಷಿ ಪಟ್ಟರು, ತಂದು ವಂತಿಕೆ ಹಣ ಮತ್ತೆ ಬಡ್ಡಿನ ಕಟ್ಟವರು. ನಪ್ಪ ನಿಮ್ಮ ಸ್ವಸಹಾಯ ಸಂಘದಿಂದ ನಾನು ಈ ಸರಿ ಗೊಬ್ಬರ ತಂದಾಕಿದೆ, ಒಕ್ಕಣೆ ಮಾಡಿಸ್ತೆ, ಟ್ಯಾಕ್ಟರ್ಗೆ ಏನೋ ಒಂದು ಮಾಡಿಸ್ತೆ ಅಂತೇಳಿ ಇದು ಮಾಡಿದ್ರು. ಅದು ಇವತ್ತು ಕೂಡ ಸಂಘ ನಡೀತಾ ಇದೆ. ಅದ್ರ ಜೊತೆಯಲ್ಲಿ ಮತ್ತೇನು ಮಾಡಿದೆ, ನಮ್ಮ ಅಕ್ಕಪಕ್ಕ ಜಮೀನವ್ರನ್ನೇ ಎಲ್ಲರನ್ನೂ ಕೂಡಿಸ್ಕೊಂಡು ಒಂದು ಕಾಯಕ ರೈತ ಯೋಗಿ ಸ್ವಸಹಾಯ ಸಂಘ ಅಂತೇಳಿ ಅಕ್ಕಪಕ್ಕದವ್ರದ್ದು, ಅಲ್ಲಿ ನಾವೇನು ಬೆಳಿತೀವಿ, ಅಲ್ಲಿ ಕರೆಂಟ್ ಇಲ್ಲ ಅಥವಾ ಮಳೆ ಬಂದಿದೆಯೋ, ಮತ್ತೊಂದು ಮಗದೊಂದಕ್ಕೆ ಅಕ್ಕಪಕ್ಕದವ್ರ ಸಪೋರ್ಟ್ ಇದ್ರೆ ಒಳ್ಳೇದಿರುತ್ತಲ್ಲ, ಈಗ ದೊರೆ ಕೆಡಿಸ್ಕೊಂಡ್ರು ನೆರೆ ಕೆಡಿಸ್ಕೋಬಾರ್ದು ಅಂದಂಗೆ ನಮ್ಮ ನೆರೆಹೊರೆಯವರೆಲ್ಲ ಸೇರಿಕೊಂಡು ಒಂದು ಸಂಘ ಮಾಡ್ಕೊಂಡ್ವಿ. ಸರ್ಕಾರದಿಂದ ಬರ್ತಕ್ಕಂಥ ಇಲಾಖೆ ವತಿಯಿಂದ ಬರ್ತಕ್ಕಂಥ ಸಾಲ ಸೌಲಭ್ಯಗಳಾಗಲಿ ಅಥವಾ ಸಹಾಯಧನ ಆಗಲಿ ಮತ್ತು ರಾಗಿ ಜೋಳ ಅವೆಲ್ಲವೂ ಬರ್ತಕ್ಕಂಥವನ್ನ ನಮ್ಮ ಏನು ಗ್ರೂಪ್ ಇದೆಯಲ್ಲ ನಾವು ಕಾಯಕ ಯೋಗಿ ರೈತ ಸಂಘ ಅಂತ ಮಾಡಿ ಅದಕ್ಕೆಲ್ಲರಿಗೂ ಹಂಚಿದ್ವಿ. ನೋಡಪ್ಪ ಇವತ್ತಿನ ಹೊಣೆ ಬರುತ್ತೆ, ಇವತ್ತಿನ ಜೋಳ ಸಿಗುತ್ತೆ, ಗೊಬ್ಬರ ಸಿಗುತ್ತೆ, ನೀವು ತಗೋ, ಬೆಳಿ, ಬೆಳೆದು ನೀನು ಮನೆಗೆ ಉಣ್ಣು, ಹೆಚ್ಚುವರಿ ಆದರೆ ಅಕ್ಕಪಕ್ಕದವ್ರಿಗೆ ಕೊಡು, ಹಂಗೂ ನಿನಗೆ ಮಾರಬೇಕು ಅಂತಿದ್ರು ಅದನ್ನು ಮಾರು ಅನ್ನೋ ನಿಟ್ಟಿನಲ್ಲಿ ಅದು ಒಂದು ಮಾಡಿದ್ವಿ. ಇಷ್ಟು ಮಾಡುವಾಗ ನಮಗೆ ಕೇಂದ್ರ ಸರ್ಕಾರದಿಂದ ಒಂದು ರೈತ ಉತ್ಪಾದಕ ಸೊಸೈಟಿ ಮಾಡೋಕೆ ಒಂದು ಅವಕಾಶ ಸಿಕ್ತು. ನಾವು ನಮ್ಮ ಹೋಬಳಿಲಿ ಅಂದರೆ ಚೌಳಿಯೂರು ಹೋಬಳಿಲಿ ನಾವೆಲ್ಲ ಸಿರಿಧಾನ್ಯಗಳು ಬೆಳಿತೀವಲ್ವ, ಅದ್ರ ಬಗ್ಗೆನೇ ಒಂದು FPO ಕಟ್ಟಿದ್ದೀವಿ. ನಮ್ಮಲ್ಲಿ ಜನಸಿರಿ ರೈತ ಉತ್ಪಾದಕ ಸೊಸೈಟಿ ಅಂತಿದೆ. ನಾನು ಮೊದಲು 3 ವರ್ಷ ಅದು ಅಧ್ಯಕ್ಷ ಆಗಿದ್ದೆ, ಈಗ ಅದ್ರ ಡೈರೆಕ್ಟ್ ಆಗಿದ್ದೀನಿ. ನಮ್ಮ ಅಧ್ಯಕ್ಷ ಅವಧಿಲಿ ಏನಾಯ್ತು ಅಂದರೆ ಕೊರೋನಾ ಬಂದಿದ್ದರಿಂದ ಕುಂಠಿತವಾಯಿತು, ಅಭಿವೃದ್ಧಿ ಅಷ್ಟು ಇದಾಗಲಿಲ್ಲ. ಇವಾಗ ಚೆನ್ನಾಗಿ ನಡೀತಾ ಇದೆ. ನಾವು ರೈತರಿಗೆ ಸಾವಯವ ಗೊಬ್ಬರ ಬೇವಿನಿಂಡಿ ಈ ಥರನೆಲ್ಲ ಕೊಡಿಸ್ತೀವಿ. 380 ಜನ ರೈತರಿದ್ದಾರೆ ಅದರಲ್ಲಿ ಶೇರ್ ಹಾಕಿರ್ತಕ್ಕಂಥವ್ರು. ಸರ್ಕಾರದಿಂದನೂ ಕೂಡ ಒಂದು 5 ಲಕ್ಷ ರೂಪಾಯಿ ದುಡ್ಡು ಬಂದಿದೆ, ಇನ್ನೂ ದುಡ್ಡು ಬರೋದಿದೆ. ಮತ್ತು ಅದ್ರ ಜೊತೆ ನಾವೇನು ಮಾಡ್ತೀವಿ, ಸಿರಿಧಾನ್ಯ ನಾವು ಬೆಳೆದಂಥ ರೈತರಿಗೆ 100 ರೂಪಾಯಿ ನೀವು ಹೊರಗೋಗಿ ದಲ್ಲಾಳಿ ಕೊಟ್ಟು ಮಾರಬೇಡಿ, ನಮ್ಮ ಸಂಸ್ಥೆ ಕೊಣಿ, ಅದರಲ್ಲಿ ನಿಮಗೆ ಯಾವುದೇ ಥರದ ಖರ್ಚು ಹೆಚ್ಚಿಲ್ಲ, ಕಮಿಷನ್ ಆಗ್ಲಿ ಅದ್ರ ಚಾರ್ಜ್ ಇದ್ರ ಚಾರ್ಜ್ ಏನ್ ಬರುತ್ತೋ ಏನಿಲ್ಲ. ನೀವು ನಿಮ್ಮ ಮನೆಯಲ್ಲಿ ಬೆಳೆದು ಪ್ಯಾಕ್ ಮಾಡಿ ತೂಕ ಹಾಕಿ ತಾಮನ್ನಿ, ನಮ್ಮ ಆಫೀಸಲ್ಲಿ ತೂಕ ಹಾಕ್ಸಿ, ಅದಕ್ಕೆ ತಕ್ಕಾದ ಏನು ಮಾರ್ಕೆಟ್ ಅಲ್ಲಿ 1 ರೂಪಾಯಿ ಇದ್ರೆ ನಾವು 1 ರೂಪಾಯಿ 20 ಪೈಸೆಗೆ ನಾವು ತಗೋತೀವಿ ಅಂತ ಹೇಳಿ ಅದನ್ನ ತಗೊಂಡು ಸ್ಟಾಕ್ ಮಾಡಿದೀವಿ. ಈಗ ಬಿತ್ತನೆಗೆ ಬೇಕು, ಈಗ ಲಾಸ್ಟ್ ಟೈಮ್ ಎಲ್ಲ ಬಿತ್ತನೆಗೆ ಬೇಕು ಅಂದ್ರು ನಮ್ಮ FPO-ದಿಂದನೆ ಬಿತ್ತನೆಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಕೊಟ್ಟಿಲ್ಲ, ಸಣ್ಣ ಪ್ರಮಾಣದಲ್ಲೂ ಕೂಡ ಅದನ್ನ ಕೊಟ್ಟಿದ್ದೀವಿ, ಇದು ನಿರ್ವಹಣೆ ಮಾಡ್ತಾ ಇದ್ದೀವಿ. ಮತ್ತೆ ನಾನು ಬೆಂಗಳೂರು ಬಿಟ್ಟು ಬಂದಾಗ ಬರೀ ಆದಾಯದ ಮೂಲವಾಗಿ ಏನು ಮಾಡಬಹುದು ಅನ್ನೋದಕ್ಕೆ ಯೋಚನೆ ಮಾಡಿದೆ. ಬರೀ ಕೃಷಿ ಬದುಕು ಮಾಡಿದರೆ ಅಂದರೆ ಬರೀ ರಾಗಿ ಜೋಳ ಇದು ಬೆಳ್ಕೊಂಡ್ರೆ ಸರಿಯಾಗಲ್ಲ ಅಂತ ಸಮಗ್ರ ಕೃಷಿ ಮಾಡಬೇಕು ಅಂತೇಳಿ ಅದಕ್ಕೆ ಆದಾಯದ ಮೂಲ ಹುಡುಕಿದಾಗ ಬರೀ ರೈತರು ಇಲ್ಲಿ ಏನು ಆಗಲ್ಲ ನಮಗೆ ಜೀವನ ಮಾಡೋಕ್ಕಾಗಲ್ಲ, ನಾವು ಬೆಂಗಳೂರಿಗೆ ಹೋಗಿ ಜೀವನ ಮಾಡಬೇಕು, ಟೌನಲ್ಲಿ ಬದುಕಬೇಕು, ಟೌನಲ್ಲಿ ಸಂಬಳ ಬರುತ್ತೆ ಅನ್ನೋ ಟೈಮಲ್ಲಿ ಇಲ್ಲೇ ಏನನ್ನು ಆದಾಯದ ಮೂಲವಾಗಿ ಕಂಡುಕೋಬೇಕು ಅಂತೇಳಿ ಅವಶ್ಯಕತೆ ಇರೋದೇನಿದೆ, ಟ್ಯಾಕ್ಟರ್ ಅವಶ್ಯಕತೆ ಇದೆ ಅಂತ ಗೊತ್ತಾಯಿತು. ಅವಾಗ ಟ್ಯಾಕ್ಟರ್ ತೊಗೊಂಡೆ, ಟ್ಯಾಕ್ಟರ್ ತೊಗೊಂಡು ನಮ್ಮ ಜಮೀನು ಉಳುಮೆ ಮಾಡ್ಕೊಂಡೆ, ಬೇರೆಯವ್ರ ಜಮೀನು ಉಳುಮೆ ಮಾಡ್ಕೊಂಡೆ, ಅದರಿಂದ ಸ್ವಲ್ಪ ಆದಾಯ ಬಂತು. ಅದ್ರ ಜೊತೆಗೆ ಬರೀ ಟ್ಯಾಕ್ಟರ್ ಇದ್ರೆ ಸರಿಯಾಗಲ್ಲ, ಹಸು ಬೇಕು ನಮ್ಮ ತೋಟಕ್ಕೆ, ಗೊಬ್ಬರ ಗಂಜಲ ಇದ್ರ ಅವಶ್ಯಕತೆ ಬೇಕು, ನಾವು ತೋಟದಲ್ಲಿ ಬೆಳೆದಂತ ಬೆಳೆಗಳು ಅದನ್ನ ಮತ್ತೆ ಮಾರೋದಕ್ಕಿಂತ ನಮ್ಮ ಹಸು ಕರುಗಳ ತಿಂದ್ರೆ ಇದಾಗುತ್ತಲ್ಲ ಅಂತೇಳಿ 4 ಹಸು ಕಟ್ಕೊಂಡಿದೀವಿ. ಅದರಿಂದ ಬರ್ತಕ್ಕಂಥ ಅದು ಒಂದು ಆದಾಯದ ಭಾಗ. ಅದನ್ನೇನ್ ಮಾಡ್ತೀವಿ, ಸ್ವಲ್ಪ ಡೈರಿಗೆ ಹಾಕ್ತೀವಿ. ಮೊದಲು ಡೈರಿ ಇರಲಿಲ್ಲ, ಈಗ ನಮ್ಮೂರಲ್ಲೇ ಡೈರಿ ಇದೆ, ದೂರ ದೂರದಲ್ಲಿ ಇತ್ತು, ಹೋಗಕ್ ಆಗಕ್ಕಾಗ್ತಿರಲ್ಲ, ಈಗ ನಮ್ಮೂರಲ್ಲೇ ಡೈರಿ ಇದೆ, ಅದಕ್ಕೆ ಹಾಕ್ತೀವಿ. ಅದರಲ್ಲಿ ಸ್ವಲ್ಪ ಉಳಿಸಿದ್ರಲ್ಲಿ ಬೆಣ್ಣೆ ಇದೆ, ಆ ಬೆಣ್ಣೆನೂ ಕೂಡ ನಾವು ತಿಂದು ನಮ್ಮ ಮಕ್ಕಳು ನಮ್ಮ ನೆರೆಹೊರೆ ನಮ್ಮ ನೆಂಟರಿಷ್ಟು ಕೂಡ ಅವರಿಗೆಲ್ಲ ಕೊಟ್ಟು ಮತ್ತೆ ಉಳಿದದನ್ನು ಅದರಲ್ಲೂ ಮಾರ್ತೀವಿ. ಅದು ಸ್ವಲ್ಪ ಆದಾಯದ ಮೂಲವಾಗಿ ಬಂತು. ಜಮೀನಿ ಗೊಬ್ಬರ ಹೌದು, ನಮ್ಮ ಜಮೀನಿಗೆ ಪ್ರತಿ ವರ್ಷ ನಾವು ಗೊಬ್ಬರ ಕೊಂಡ್ಕೊಳ್ಳೋದಿಲ್ಲ, ನಮ್ಮ ಜಮೀನಿಗೆ ನಮ್ಮ ಇದಕ್ಕೆ ಆಗುತ್ತೆ. ನಮ್ಮ ಮನೇಲಿ ಬೆಳೆದಂತ ಹಸು ಸಗಣಿ ನಿರ್ವಹಣೆ ಮಾಡಿದ್ದೇ ಗೊಬ್ಬರ ನಮ್ಮ ಜಮೀನಿಗೆ ಆಗುತ್ತೆ. ಅದ್ರ ಜೊತೆ ನಾವು ಈಗ ಬೇರೆಯವರಿಗೆ ಈ ರಾಗಿ ಜೋಳ ಬೆಳೆಯಲ್ಲ ಅಂತ ಅನ್ನೋರಿಗೆ ಏನ್ ಮಾಡಿದೀವಿ ಅಂತಂದ್ರೆ, ರಾಗಿ ಬೆಳೀರಿ, ನವಣೆ ಬೆಳೀರಿ, ಆರೋಗ್ಯ ಇದೆ ಇದ್ರಲ್ಲಿ, ಇಂಥದ್ದಿದೆ ನಮಗೆ ಊದ್ಲು ಕೊರಲೆ ಅವೆಲ್ಲ ನಾವು ಕಳೆ ಅಂತ ಮಾಡ್ತಿದ್ವಿ, ಕಿತ್ತಾಕ್ತಾ ಇದ್ವಿ ನಾವು. ಆದ್ರೆ ಈಗ ಅದರಲ್ಲೇ ಇಷ್ಟಕ್ಕೊಂದು ಆರೋಗ್ಯ ಇದೆ ಅಂತ ಗೊತ್ತಾಗಿ ನಾನು ಲಾಸ್ಟ್ ಟೈಮು 1 ಎಕರೆಗೆ ಊದ್ಲನ್ನ ಚೆಲ್ಲಿದೆ, ಊದ್ಲು ಬಂದಿದೆ ಕೃಷಿ ಇಲಾಖೆಯಿಂದನೇ ಕೊಟ್ಟಿದ್ರು ನಮಗೆ, 1 ಎಕರೆ ಚೆಲ್ಲಿದೆ, ಊದ್ಲು ಬಂದಿತ್ತು. ಅದನ್ನ ನಾನು ಮತ್ತೆ ಮಾರಾಟ ಮಾಡಲಿಲ್ಲ, ನಾನು ಬೆಳೆದು ನಮ್ಮ ಅಕ್ಕಪಕ್ಕದವರಿಗೆ ಕೊಟ್ಟಿದ್ದೀನಿ, ನೋಡ್ರಪ್ಪ ನೀವು ಬೆಳ್ಕೊಳ್ಳಿ, ನೀವು ಬೆಳ್ಕೊಳ್ಳಿ, ನಿಮ್ಮ ಹಸು ತಿನ್ನುತ್ತೆ, ತಿಂದು ಉಳಿದದ್ದು ಕೊಯ್ದು ನೀವು ಉಪಯೋಗಿಸ್ಕೊಳ್ಳಿ ಆಹಾರವಾಗಿ, ನಿಮ್ಮ ಕೈಲಿ ಆಹಾರವಾಗಿ ಉಪಯೋಗಿಸ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಮತ್ತೆ ಅದು ಮತ್ತೆ ಬೆಳೆಯುತ್ತೆ, ಮತ್ತು ಹಸುಗೆ ಅದು ಮೇವಾಗುತ್ತೆ ಅನ್ನೋ ದೃಷ್ಟಿಯಿಂದ ಅದೊಂದು ಮಾಡಿದ್ದೀವಿ. ಅದರ ಜೊತೆಯಲ್ಲಿ ನಮ್ಮ ತೋಟಕ್ಕೆ ಹೋದರೆ ನಮ್ಮ ತೋಟದಲ್ಲಿ ಎಲ್ಲ ಥರದ ಹಣ್ಣು ಗಿಡಗಳು ಇರಬೇಕು ಅಂತೇಳಿ, ಜಾಸ್ತಿ ಏನಿಲ್ಲ, ಪ್ರತಿಯೊಂದಿದೆ, ತೆಂಗಿದೆ, ಅಡಿಕೆ ಮಾಡಿದ್ದೀವಿ, ಅದರಲ್ಲಿ ಬಾಳೆ ಇದೆ, ಬದನೆ ಇದೆ, ಅಮಟೆ ಕಾಯಿ ಅಂತೀವಿ ನಾವು ಉಪ್ಪಿನಕಾಯಿ ಬರ್ತೇವೆ, ಅಮಟೆ ಇದೆ, ನಿಂಬೆ ಇದೆ, ಆಮೇಲೆ ಸಪೋಟ ಇದೆ, ನುಗ್ಗೆ ಇದೆ, ಮಾವಿದೆ, ಹಲಸಿದೆ, ಪ್ರತಿಯೊಂದು ತರದ್ದು ನಮ್ಮ ತೋಟಕ್ಕೆ ಹೋದ್ರೆ ಆ ಸೀಸನ್ ಅಲ್ಲಿ ಸಿಗ್ತಕ್ಕಂಥದ್ದೆಲ್ಲ ಸಿಗುತ್ತೆ. ನಾವು ತಿಂದು ಅಕ್ಕಪಕ್ಕದವ್ರಿಗೆ ಕೊಡ್ತೀವಿ, ಮಾರಾಟ ಯಾವ್ದನ್ನು ಮಾಡಿಲ್ಲ. ಹಲಸಿತ್ತು, ಹಲಸು ಬುಡದಿಂದ ಇದು ಬಿಡೋದು ಅಂದ್ರೆ ತೊಳೆ ಕಡಿಮೆ ಇರ್ತಿದ್ದು, ಸಾಕಷ್ಟು ಬಿಡೋದು. ಅದು ನಮ್ಮ ಬರೇಷಣರಿಗೂ ಕೂಡ ಫೋಟೋ ಹೊಡೆದು ತೋರಿಸಿದೆ, ನೋಡ್ರಣ ನಮ್ಮ ಜಮೀನಲ್ಲಿ ಇಷ್ಟು ಹಲಸಿದ ಹಲಸು ಹಿಂಗ್ ಬಿಡುತ್ತೆ ಅಂತ. ಅಕ್ಕಪಕ್ಕದವ್ರು ಅಂದ್ರೆ ಟೇಸ್ಟ್ ಇರೋದು, ತೊಳೆ ಮಾತ್ರ ಕಡಿಮೆ ಇತ್ತು, ಅದು ನೆಲದ ಗುಣದ ಏನೋ ಗೊತ್ತಿಲ್ಲ. ಆ ತರದ ಬೆಳೆಗಳೆಲ್ಲವೂ ಪ್ರೆಸೆಂಟ್ ಈಗಲೂ ಇದೆ. ಮತ್ತೆ ಬೆಂಗಳೂರು ಬಿಟ್ಟು ಬಂದಾಗ ಮತ್ತೆ ದೊಡ್ಡ ಪ್ರಮಾಣದ ಆದಾಯ, ಮನುಷ್ಯನಿಗೆ ಆಸೆ ಮುಖ್ಯ ಅಲ್ಲ, ಏನಾದ್ರೂ ಇನ್ನು ದೊಡ್ಡದಾಗಿ ಗಳಿಸ್ಬೇಕಲ್ಲ ಅಂತೇಳಿ ಒಂದು 3 ಎಕರೆ ದಾಳಿಂಬೆ ಮಾಡಿದ್ವಿ. ನಾವು ದಾಳಿಂಬೆ ಮಾಡಿದಾಗ ಆಲ್ರೆಡಿ ಮೊದಲು ದಾಳಿಂಬೆ ರೇಟ್ ಗಗನಕ್ಕಿತ್ತು, ನಾವು ಮಾಡಿದಾಗ ಅಂತಂತ ಕಡಿಮೆ ಆಗ್ತಾ ಬಂತು. ಅಂದ್ರೆ ಹೊರ ದೇಶಗಳಿಗೆ ರಫ್ತಾಗ್ಲಿಲ್ಲ ನಮ್ದು, ಹಂಗಾಗಿ ಒಂದು ಸ್ವಲ್ಪ ಆದಾಯ ಕಡಿಮೆ ಬಂತು, ಅದು ಅದು ದಾಳಿಂಬೆ ಬಂತು. ಈಗ ದಾಳಿಂಬೆ ತೆಗೆದಿದ್ದೀವಿ. ದಾಳಿಂಬೆ ಒಳಗೆ ಬರೀ ದಾಳಿಂಬೆನೆ ಮಾಡಿದ್ರೆ ಮುಂದಿನ ಬಹುಶಃ ಏನಾಗುತ್ತೆ ಅನ್ನೋ ಒಂದು ಇದಿಟ್ಕೊಂಡು ಅದರೊಳಗೆ ತೆಂಗನ್ನು ಹಾಕಿದ್ವಿ ನಾವು. ಒಟ್ಟಿಗೆ ಬಂತು ದಾಳಿಂಬೆ ಮತ್ತೆ ತೆಂಗು ಬಂತು. ದಾಳಿಂಬೆನ ತೆಗೆದ್ವಿ ನಾವು, ತೆಂಗು ಆದಾಯದ ಮೂಲವಾಗಿ ಬಂತು. ಅದು ಒಂದು ಖುಷಿ. ಆಮೇಲೆ ತೆಂಗಲು ಬೀಳ್ತಕ್ಕಂತ ಮೊಟ್ಟೆ ಗರಿ ಎಲ್ಲರೂ ನಾವು ಪ್ರತಿ ವರ್ಷ ಸುಟ್ಟಾಕ್ತಾ ಇದ್ರು. ನಾನೇ ಮಾಡಿದೆ, ಈ ಸುಟ್ಟಾಕಿದ್ರೆ ಪ್ರಯೋಜನ ಇಲ್ಲ, ಬರೀ ಬೂದಿ, ಒಂದು ಲೋಡನ್ನ ಸುಟ್ಟರೆ ಒಂದ್ ತಟ್ಟಿ ಬೂದಿ ಆಗತ್ತೆ ಸೈ, ಇದೇನ್ ಮಾಡಬಹುದು ಅಂತೇಳಿ ನನ್ನ ಸ್ವಂತ ಖರ್ಚಿಯಿಂದನೇ ಒಂದು ಕೃಷಿ ಹೊಂಡನ ಹೊಡೆಸಿದೆ. ಕೃಷಿ ಹೊಂಡ ಹೊಡೆಸಿ ಆ ಜಮೀನಲ್ಲಿ ಬರ್ತಕ್ಕಂಥ ಏನೊಂದು ಕೂಡ ನಾನು ಇವತ್ತಿಗೂ ಬೆಂಕಿ ಹಾಕೋದಿಲ್ಲ, ತಗೊಂಡೋಗೆಲ್ಲ ಅದರಲ್ಲಿ ಹಾಕ್ತೀನಿ. ಆಮೇಲೆ ಸರ್ಕಾರದಿಂದ ಕೃಷಿ ಇಲಾಖೆಯಿಂದನೂ ಒಂದು ಕೃಷಿ ಹೊಂಡ ಬಂತು. ಇನ್ನೊಂದೇ ಒಂದು ಪ್ಲಾಟ್ ಇತ್ತು ನಮ್ದು, ಅದಕ್ಕೂ ಕೂಡ ಸರ್ಕಾರದ ಸಹಾಯಧನ ತಗೊಂಡು ಆ ಜಮೀನಲ್ಲೂ ಕೂಡ ನಾವು ಕೃಷಿ ಹೊಂಡ ಹೊಡೆದಿದ್ದೀವಿ. ತೋಟದಲ್ಲಿ ಎಲ್ಲ ಒಂದತ್ರ ಹಾಕ್ತೀನಿ, ಅದು ಬಂದಿದ್ದನ್ನು ತಗೊಂಡೋಗಿ ಟ್ಯಾಕ್ಟ್ರಲ್ಲಿ ತಗೊಂಡೋಗಿ ಎರ್ಕೊಂಡೋಗಿ ಕೃಷಿ ಹೊಂಡಕ್ಕೆ ಹಾಕ್ತೀನಿ. ಕೃಷಿ ಹೊಂಡದಲ್ಲಿ ಅದಾದದ್ದ ಮತ್ತೆ ನಾವು ಅದನ್ನು ಗೊಬ್ಬರವಾಗಿ ಬಳಸ್ಕೊಂತ ಇದ್ದೀನಿ. ಅಷ್ಟು ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಈಗ ನಮ್ಮ ರೈತ ಉತ್ಪಾದಕ ಸಂಘದವರಿಗೆ ಏನಾದ್ರು ಒಂದು ಮಾಹಿತಿ ಬೇಕು ಅಂತಂದ್ರೆ ಆ ಮಾಹಿತಿ ಕೊಡ್ಲಿಕ್ಕೆ ಕೆಲವೊಂದು ಸೈಂಟಿಸ್ಟ್ಗಳಿಂದ ಪ್ರಗತಿ ತರ ಬೈರೇಶಣ್ಣರ ತರ ಪ್ರಗತಿ ತರ ರೈತರನ್ನ ಕರ್ಕೊಂಡು ಹೋಗಿ ಶಾಲೆಗಳಿಗೆ ವಿಸಿಟ್ ಹಾಕ್ಸಿ ಅಥವಾ ಜನವನ್ನು ಸೇರಿಸಿ ಅವರಿಗೆ ಸಣ್ಣದಾದ ಒಂದು ಮಾಹಿತಿಯನ್ನ ಕೊಡೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾವು ರೈತ ಜಯಂತಿನ ಎಲ್ಲರೂ ಕೂಡ ಬೇರೆ ಬೇರೆ ಜಯಂತಿ ಮಾಡ್ತಾರೆ. ರೈತರದು December 23 ನಮ್ಮ ಈ ಕೃಷಿ ಇಲಾಖೆಯ ಸಹಾಯದಿಂದ ನಮ್ಮೂರಲ್ಲಿ ಒಂದು ರೈತರ ಜಯಂತಿನ ಯಾಕೆ ಮಾಡಬಾರ್ದು ಅಂತೇಳಿ ಅದನ್ನು ಮಾಡಿದ್ವಿ. ಅದು ಸಕ್ಸಸ್ ಕಂಡ್ವಿ. ಈಗ ಅದು ಮೊದಲು ಆಫೀಸ್ ಒಳಗೆ ನಡೀತಕ್ಕಂಥದ್ದು, ಈಗ ಅಲ್ಲಲ್ಲಲ್ಲಿ ಪ್ರತಿ ವರ್ಷ ಒಂದೊಂದು ಊರು ಕಡೆ ಅದನ್ನು ನಡ್ಕೊಂಡು ಹೋಗ್ತಾ ಇದೆ. ಅದೊಂದು ಖುಷಿ ಕೊಟ್ಟಿದೆ. ಅದ್ರ ಜೊತೆಲಿ ನಾವು ಬಯೋಡೆಸರ್ಟ್ ತೊಟ್ಟಿ ಮಾಡ್ಕೊಂಡಿದ್ದೀನಿ. ಮಾಮೂಲಿ ದನಗಳು ಕುಡಿ ನೀರಕ್ಕೆ ಒಂದು ತೊಟ್ಟಿ ಮಾಡ್ಕೊಂಡಿದ್ದೆ, ಅದ್ರ ಪಕ್ಕದಲ್ಲಿ ಮತ್ತೆ ಒಂದು ಬಯೋಡೆಸರ್ ಕೊಡಿಸಿ ಮಾಡಕ್ಕೆ ಏನಂದ್ರೆ ತಂದು ಅದ್ರಲ್ಲಿ ಹಾಕ್ತೀನಿ, ಅದು ಕುಳಿಯುತ್ತೆ, ಆ ನೀರು ತಗೊಂಡೋಗಿ ಇದಕ್ಕೆ ಹಾಕ್ತೀನಿ. ಗಂಜಲ ಪ್ರತಿದಿನ ನಮ್ಮ ಮನೇಲಿ ಹಸು ಗಂಜಲ ಅಂತ ಎರಡು ಬಕೆಟ್ ಗಂಜಲ ಹಾಕ್ತವೆ. ಎರಡು ಬಕೆಟ್ ಗಂಜಲ ಎರಡು ದಿವಸಕ್ಕೆ ಒಂದ್ಸಲಿ ಒಂದು ಕ್ಯಾನ್ 40 liter ಕ್ಯಾನ್ ಅಲ್ಲಿ ತಗೊಂಡೋಗಿ ಪ್ರತಿದಿನ ಒಂದೊಂದು ತೆಂಗಿನ ಮರಕ್ಕೆ ಆ ತೆಂಗಿನ ಮರದ ವಯಸ್ಸಿನ ಅನುಗುಣವಾಗಿ ಅದಕ್ಕೆ ಹಾಕ್ತೀನಿ. ಇವತ್ತು ಕೂಡ ಒಂದು ಅನಿ ಗಂಜಲ ನಾನು ಹೊರಕ್ ಚೆಲ್ಲಲ್ಲ. ಎಷ್ಟೇ ತ್ರಾಸಿರ್ಲಿ ಎಲ್ಲ ಮೈಯರ್ ಮೇಲೆಲ್ಲ ಸೋರ್ಕೊಂಡು ಹೋಗುತ್ತೆ ಅಂತಾರೆ. ಅವ್ರಂದ್ರಂತಾರೆ ನನಗೆ ಬೇಕಾಗಿರೋದು ಆದಾಯ ಮತ್ತೆ ಅದರ ಗುಣಮಟ್ಟ, ಹಂಗಾಗಿ ಒಂದ್ ಸ್ವಲ್ಪನು ವೇಸ್ಟ್ ಮಾಡಲ್ಲ. ಅದಿದೆ. ಮತ್ತೆ ನಮ್ ಸಣ್ಣದೊಂದು ಹೋಮ್ ಮಿನಿ ಇಟ್ಕೊಂಡಿದೀನಿ. ಯಾರಾದ್ರೂ ಹತ್ರ ಆರೋಗ್ಯ ಇದಾಗಿ ಮತ್ತೊಂದು ಇದು ಮಾಡಿದವರಿಗೆ ಏನ್ ಮಾಡ್ತೇನೆ, ಅವ್ರು ಬಂದು ಕರೆದ್ರೆ ಒಂದು 20-25 kilometer ದೂರದಲ್ಲಿ ನನ್ ಸರ್ವಿಸ್ ಕೊಡ್ತೇನೆ. ಸೇವೆ ಅವರು ಹುಷಾರಿಲ್ಲ ಅಂತ ಬರ್ತಾರೆ, ಹಿಂಗ್ ಬರ್ತಾರೆ, ಎಮರ್ಜೆನ್ಸಿ ಅಂತ ಬರ್ತಾರೆ ಅಂತ ಕರ್ಕೊಂಡೋಗಿ ಹತ್ರದ ಏನ್ ಪ್ರಥಮ ಚಿಕಿತ್ಸೆಗೆ ಅನುಗುಣವಾಗಿ ಅಂತ ಒಂದ್ ಸಣ್ಣ ಸೇವೆ ಮಾಡ್ತೇನೆ. ಅದರಿಂದ ಯಾವುದನ್ನು ಕೂಡ ಪ್ರತಿಫಲನ ಬಯಸಿಲ್ಲ. ಕೇಳ್ತಾರೆ, ಏ ತಾಳ್ರಿ, ಪೆಟ್ರೋಲ್ ನಿಮಗೆ ಸುಮ್ಮನೆ ಬರಲ್ಲ, ಡೀಸೆಲ್ ನಿಮಗೆ ಸುಮ್ಮನೆ ಬರಲ್ಲ, ತಗೊಳ್ರಿ ಅಂತ ಹೇಳ್ತಾರೆ. ನಾನೇನು ಯಾಕೆ ಅದನ್ನು ಮಾಡ್ಕೊಂಡಿದ್ದೀನಿ ಅಂತಂದ್ರೆ ನಂದು ಯಾವುದೇ ತರಹದ ದುಶ್ಚಟಗಳಿಲ್ಲ, ಬೀಡಿ ಸಿಗರೇಟು ಎಂಡ ಎಂಥವಿಲ್ಲ. ನಾನೇನಾದರೂ ಅದಕ್ಕೆ ದುಡ್ಡನ್ನು ಖರ್ಚು ಮಾಡಿದ್ರೆ ಅದಕ್ಕೆ ಖರ್ಚು ಮಾಡ್ತಾ ಇರಲ್ವಾ, ಆ ದುಶ್ಚಟಗಳಿಗೆ ಖರ್ಚು ಮಾಡ್ತಾ ಇದ್ದೆ, ಆ ದುಡ್ಡು ಹಿಂಗೆ ಸದುಪಾಯ, ಅದು ನಂದೊಂದು ಇದು ದುಶ್ಚಟ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ ಅಂತೇಳಿ ಅದನ್ನ ಇವತ್ತಿನವರೆಗೂ ಯಾರ ಹತ್ರನು ಇಸ್ಕೊಂಡಿಲ್ಲ. ಕೊಡಕ್ ಬರ್ತಾರೆ, ಪರವಾಗಿಲ್ಲ, ನೀವು ಇಟ್ಕೊಳ್ಳಿ, ಅವ್ರಿಗೆ ಆರೋಗ್ಯ ಸುಧಾರಿಸ್ಕೊಳ್ಳಿ, ನೀವು ಚೆನ್ನಾಗಿರಿ, ಸಾಕು ನನಗೆ, ನೀವು ಚೆನ್ನಾಗಿದ್ದೀರಿ ಅಂತಂದ್ರೆ ನನಗೆ ಅದರ ಎರಡರಷ್ಟು ಆದಾಯ ಬಂದಿದೆ, ನಿಮ್ ಬ್ಲೆಸ್ಸಿಂಗ್ ಇರುತ್ತಲ್ಲ ಅಂತೇಳಿ ಇದು ಮಾಡ್ತಿದ್ದೀವಿ. ಇಷ್ಟೆಲ್ಲ ಕೆಲಸದ ಒತ್ತಡದೊಳಗೆ ಮತ್ತೆ ಸಣ್ಣದಾಗಿ ಪುರೋಹಿತಿಗೆ ಅಂದ್ರೆ ಪುರೋಹಿತಿಗೆ ಸಂಸ್ಕಾರ ಇರುತ್ತೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನ್ ಚೆನ್ನಾಗಿದ್ದು, ನನ್ನ ಕುಟುಂಬ ಚೆನ್ನಾಗಿದ್ದು, ನಮ್ಮ ನೆರೆಹೊರೆ ಚೆನ್ನಾಗಿದ್ದು, ನಮ್ಮ ಹಳ್ಳಿ ಪಕ್ಕದ ಊರು ಇವೆಲ್ಲ ಚೆನ್ನಾಗಿದ್ರೆ ಒಂದು ಸಂಸ್ಕಾರ ಇತ್ತು ಅಂದ್ರೆ ಏನನ್ನಾದ್ರೂ ಸಾಧಿಸ್ಬೋದಲ್ಲ ಅಂತೇಳಿ ಸಣ್ಣದಾಗಿ ಒಂದು ಪುರೋಹಿತಿಗೆ ಏನ್ ಮಾಡ್ತೀನಿ, ಯಾರು ಕರೆದ್ರು ಕೂಡ, ದೊಡ್ಡ ಶ್ರೀಮಂತ ಕರೆದ್ರು ಹೋಗ್ತೀನಿ, ಬಡವ ಕರೆದ್ರು ಹೋಗ್ತೀನಿ, ಅದ್ರೂ ಕೂಡ ಒಂದು ಸಮಾಜ ಸೇವೆಗೆ ಒಂದು ಕೆಲಸ ಮಾಡ್ತಾ ಇದ್ದೀನಿ ಸರ್. ಈ ತರ ನನ್ನ ಬದುಕಿದೆ. ಒಳ್ಳೊಳ್ಳೆ ಒಂದು ಅಭ್ಯಾಸಗಳನ್ನ ತೊಡಗಿಸ್ಕೊಂಡಿದ್ರ, ಒಳ್ಳೆ ಚೆನ್ನಾಗಿ ಕೃಷಿ ಮಾಡ್ತಾ ಇದ್ರ, ನಮಗೆ ಬಹಳ ಸಂತೋಷ ಆಗುತ್ತೆ. ಎಲ್ಲ ನೀವು ಈ ಸಾವಯವ ಕೃಷಿನೇ ಅಥವಾ ಏನೋ ರಾಸಾಯನಿಕ ಕೃಷಿ? ಇಲ್ಲ ಸರ್, ಸಂಪೂರ್ಣವಾಗಿ ನಾವು ಸಾವಯವಕ್ಕೆ ಇನ್ನು ಬಂದಿಲ್ಲ, ಬರಕ್ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ನಾನೊಬ್ಬ ಬಂದ್ರೆ ನನ್ ಪಕ್ಕದ ಹೊಲ್ದನು ಕೂಡ ಬರಬೇಕು. ಅವನು ಕೆಮಿಕಲ್ ಗೊಬ್ಬರ ಹಾಕಿ ನಾನ್ ಸಾವಯವ ಮಾಡದೆ ಅಂದ್ರೆ, ಮಳೆ ಬಂತು ಅಂದ್ರೆ ಅವ್ರ ಕಡೆಯಿಂದ ಈ ಕಡೆ ಜಮೀನಿ ಬಂತು ಅಂದ್ರೆ ನಾನ್ ಮಾಡಿದ್ದು ಪ್ರಯೋಜನ ಇಲ್ಲ ಸರ್. ಹಂಗಾಗಿ ಬೇರೆಯವರೆಲ್ಲ ಹೇಳ್ತಾರೆ ನಾನು ನವಣೆ ಸಾವೇನ ಬೇರೆ ಕಡೆ ಕೊಟ್ರೆ ಪ್ಯೂರ್ ಆರ್ಗ್ಯಾನಿಕ್ ಅಂತಾರೆ. ಖಂಡಿತ ನಾನು ಸುಳ್ಳು ಹೇಳಲ್ಲ, ಇಲ್ಲ, ನಾವು ಪ್ಯೂರ್ ಆರ್ಗ್ಯಾನಿಕ್ ಬೆಳೆದಿಲ್ಲ, ಇದರಲ್ಲಿ ಇದಿದೆ ಅಂತ ಅವ್ರಿಗೆ ಹೇಳೇ ಕೊಡ್ತೀವಿ ಸರ್. ಹಾಗಾಗಿ ಇದ್ ಮಾಡ್ತಿದೀವಿ. ಮತ್ತೆ ಅದ್ರ ಜೊತೆ ನಮ್ಮ FEO ದೊಳಗೆ ಏನ್ ಕೆಲಸ ಮಾಡಬೇಕು ಅಂತ ಮಾಡಿದೀವಿ ಅಂದ್ರೆ, ಈ ಮಿಲೇಟ್ಸ್ ಒಂದು ಘಟಕ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ. ಅದರೆಲ್ಲ ಪ್ರೊಸೆಸ್ ನಡೀತಾ ಇದೆ. ರೈತರಿಗೆ ಕೂಡ ಅದೇ ಉದ್ದೇಶಕ್ಕೋಸ್ಕರ ನಾವು ಬೆಳೆನ ಬೆಳೀಲಿ, ನೀವು ಬೆಳೆದ ಬೆಳೆ ನಾವು ಕೊಂಡ್ಕೊಂತೀವಿ, ಕೊಂಡ್ಕೊಂಡು ಈ ತರ ಮಿಲೆಟ್ಸ್ ನ ರೆಡಿ ಮಾಡ್ಕೊಡ್ತೀವಿ ಅಂತ ಅದನ್ನು ಒಂದು ರೆಡಿ ಮಾಡಿಬಿಟ್ಟಿದೀವಿ ಸರ್. ಕೊನೆ ಹಂತದಲ್ಲಿ ಇದೆ, ಇನ್ನು ಸ್ಟಾರ್ಟ್ ಮಾಡಿಲ್ಲ. ಹೆಚ್ಚೆಚ್ಚು ಸಿರಿಧಾನ್ಯಗಳನ್ನ ಬೆಳೀತಾರ? ಹೌದು ಸರ್, ಹೆಚ್ಚು ರಾಗಿ, ಸಾವೆ, ನವಣೆ. ಇದು ಇದು ನಾವು ಸಣ್ಣ ಹುಡುಗರು ಇದ್ದಾಗ ನಾವು ಈ ನೆಲಕ್ಕಿ, ಸೋನ ಮಸೂರಿ ಅಕ್ಕಿ ಅನ್ನ ನೋಡೇ ಇರಲಿಲ್ಲ. ನಮ್ಮನೆಲ್ಲೆಲ್ಲ ಇದೆ, ಆ ಮೊಸರು, ತುಪ್ಪ, ಆ ಹುಳ್ಳಿಕಾಳು ಸಾರಲ್ಲಿ ಸಾವಕ್ಕಿ ಅನ್ನ ಉಂಡ್ರೆ, ಅದು ಸಾವಕ್ಕಿ ಚಿತ್ರಾನ್ನ ಮಾಡಿದ್ರೆ ಅದು ಎಷ್ಟೋ ಖುಷಿ ಆಗೋದು. ನವಣಕ್ಕಿ ಗಂಜಿ ಮಾಡ್ಕೊಡೋರು ನಮ್ಗೆ. ಆದ್ರೆ ಅವತ್ತು ನಾವು ಆ ಧಾನ್ಯದ ಸಿಹಿಯನ್ನ ಉಂಡಿದ್ದು ಈಗಲೂ ಎಲ್ಲ ಒಂದ್ ಕಡೆ ಅನ್ಸುತ್ತೆ, ಈ ನೆಲಕ್ಕಿ ಮುಂದೆ ಅವೆಲ್ಲವೂ ಕೂಡ ಗೌಣವಾಗ್ಬಿಟ್ವಲ್ಲ ಅಂತ. ಆದ್ರೆ ಅದ್ರ ಸತ್ವ, ಅದ್ರಲ್ಲಿರ್ತಕ್ಕಂತ ಇದೆಯಲ್ಲ, ಈ ನೆಲಕ್ಕೆ ಮುಂದೇನು ಅಲ್ಲ ಸರ್. ಆದ್ರೂ ಈಗ ಮತ್ತೆ ಜನ ಅದನ್ನೇ ಬಯಸ್ತಾರೆ, ಈಗೆಲ್ಲ ನಮ್ಗೆ ಸಿರಿಧಾನ್ಯಗಳು ಬೇಕು ಅನ್ನೋ ನಿಟ್ಟಿನ ಕಡೆ ಹೋಗ್ತಿದ್ದಾರೆ. ಹೌದು ಸರ್, ಹೌದು. ಆದ್ರೆ ಹೋಗ್ತಾ ಇದಾರೆ ನಿಜ. ಆದ್ರೆ ಏನಾಗುತ್ತೆ ಅಂತಂದ್ರೆ ಅದನ್ನ ಬೆಳಿಲಿಕ್ಕೆ ಆಗ್ಲಿ, ಅದನ್ನ ಇದ್ ಮಾಡಲಿಕ್ಕಾಗ್ಲಿ ಅವ್ರಿಗೆ ಆಸಕ್ತಿ ಇಲ್ಲ. ನವಣೆ ಬೇಕು ಅಂತಾರೆ, ಸಾವೆ ಬೇಕು ಅಂತಾರೆ, ಅವ್ರ ಎಲ್ಲಿಂದ ತರೋದು? ಈಗ 4G 5G ಎಲ್ಲ ಕಟ್ಟಿನಿಂದ ಸಿಗುತ್ತೆ, ಗಂಜಿ ಸಿಗಬೇಕು ಅಂದ್ರೆ ರೈತ ಬೆಳಿಲೇಬೇಕು. ಹಂಗಾಗಿ ಆ ಬೆಳೆಯಕ್ಕೆ ಆಸಕ್ತಿ ಇಲ್ಲ. ನಾನು ಯುವಕರಿಗೆ ಒಂದು ಹೇಳೋದೇನು, ಕೃಷಿಲಿ ಆದಾಯ ಇಲ್ಲ, ಅದು ಕೃಷಿ ಯಾವತ್ತು ನಷ್ಟ ಅಂದ್ರೆ ಅದು ಅವರ ಕಾನ್ಸೆಪ್ಟ್ ಏನಿರುತ್ತೆ ಅಂದ್ರೆ, ಒಂದ್ ನಾನೇನೋ ಒಂದ್ ಬೆಳೆ ಮಾಡಿದೀನಿ ಅಂದ್ರೆ 1,00,000 ರೂಪಾಯಿ ಬರಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಹೋದಾಗ ಅದು ಲಾಸ್ ಅಂತ ಅವ್ರಿಗೆ ಖಂಡಿತ. ಯಾಕೆಂದ್ರೆ ಇವತ್ತಿನ ಮಳೆಗಾಲ, ಈ ವೈಪರೀತ್ಯ ಇದೆಯಲ್ಲ, ಹವಾಮಾನದ ವೈಪರೀತ್ಯದಲ್ಲಿ ಅದು ಕಷ್ಟ. ನಾವು 100 ರೂಪಾಯಿ ಬರುತ್ತೆ ಅದೇ ಆದಾಯ ಅಂದ್ಕೊಂಡ್ರೆ ಖಂಡಿತ ಕೃಷಿಯಲ್ಲಿ ನೆಮ್ಮದಿ ಬದುಕಿದೆ ಸರ್. ಆಸೆ ದುರಾಸೆ ಇಟ್ಕೊಂಡ್ರೆ ಕೃಷಿಯಲ್ಲಿ ನೆಮ್ಮದಿಯನ್ನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಈ ಕೃಷಿ ಬದುಕಿನ ಜೊತೆಗೆ ರೈತ ಉತ್ಪಾದಕ ಸಂಸ್ಥೆನೂ ನೋಡ್ತೀವಿ, ಅದರಿಂದ ಸಾಕಷ್ಟು ರೈತರಿಗೆ ಅನುಕೂಲ ಅಂತ ಅಂದ್ರೆ ಯಾವ ತರ ಅನುಕೂಲಗಳು ಪಡ್ಕೋಬಹುದು ಅದ್ರಲ್ಲಿ ನಾವು ಒಂದು ಸದಸ್ಯತ್ವ ಪಡ್ಕೋ? ಕೃಷಿ ಉತ್ಪಾದಕ ಸೊಸೈಟಿಯಿಂದ ಸಾಕಷ್ಟು ಲಾಭಗಳಿದಾವೆ ಸರ್. ಅದನ್ನ ನಾವು ಮೈಗೂಡಿಸ್ಕೊಂಡಿಲ್ಲ. ಏನು ಸರ್ಕಾರ ಏನೋ ದುಡ್ಡು ಕೊಟ್ಟಿದೆ, ನಾವೇನೋ ಶೇರ್ ಹಾಕಿದೀವಿ ಅಂತೇಳಿ ಸುಮ್ಮನಿದೀವಿ. ಆದ್ರೆ ಅದರಿಂದ ಬೆನಿಫಿಟ್ ಇದೆ ಅಂತಂದ್ರೆ ರೈತರಿಗೆ ಪ್ರತಿಯೊಂದು, ಈಗ ನಾವು ಹೊರಗೋಗಿ ರೈತರಿಗೆ ಏನೋ ಒಂದು ಕೃಷಿ ಪರಿಕರಗಳು ತಗೋಬೇಕಂದ್ರೆ ಅದಕ್ಕೆ 100 ರೂಪಾಯಿ ಕೊಟ್ಟು ತರಬೇಕಾಗಿರುತ್ತೆ. ಆದ್ರೆ ನಾವು ಅದನ್ನೇ ನಮ್ಮ FPO ಕೊಟ್ರೆ 80 ರೂಪಾಯಿ 60 ರೂಪಾಯಿಗೂ ಕೂಡ ನಾವು ಅವ್ರಿಗೆ ಕೊಡಬಹುದು. ಆದಾಯ ಮತ್ತೆ ಖರ್ಚು ನಾವು ಟ್ಯಾಲಿ ಮಾಡಿದ್ರೆ ಖರ್ಚು ಕಡಿಮೆ ಮಾಡತಕ್ಕಂಥದ್ದು ಉತ್ಪಾದಕ ಸೊಸೈಟಿಯಿಂದ ಲಾಭ ಇದೆ. ಆಮೇಲೆ ಇನ್ನೊಂದೇನು ಅಂದ್ರೆ ನಮಗೆ ಗೊಬ್ಬರಗಳು, ಬೀಜಗಳು ಅವನ್ನೆಲ್ಲ ಕೂಡ ಸರ್ಕಾರದಿಂದ ಸಬ್ಸಿಡಿ ಲೆವೆಲ್ ಅಲ್ಲಿ ಸಿಗುತ್ತೆ. ಅದನ್ನ ರೈತರಿಗೆ ಮನೆ ಮನೆಗೆ ಮುಟ್ಟಿಸಬಹುದು. ಇಷ್ಟೆಲ್ಲ ಸವಲತ್ತುಗಳಿದೆ ಕೃಷಿ ಇಲಾಖೆಯಿಂದ ಆಗ್ಲಿ, ಮತ್ತೆ ಪ್ರಗತಿಪರ ರೈತರು ಬೆಳೆದಂತಹದ್ದು ಸ್ವಂತಕ್ಕೆ ಮಾಡಂತವ್ರಿಗೆ. ಈಗ ಯಾರೊಬ್ರು ಸ್ವಂತಕ್ಕೆ ಒಂದು ಎಣ್ಣೆ ಗಾಢ ಮಾಡ್ಬೇಕಾಗಿರುತ್ತೆ, ಕೊಬ್ಬರಿ ಇರುತ್ತೆ ತವ್ರದ್ದು, ಹೊರಗೆ ಮಾರಕ್ ಆಗಿರಲ್ಲ, ಅದನ್ನ ಮಾಡ್ಬೇಕು. ಅಥವಾ ಮಿಲೆಟ್ಸ್ ಹಾಕ್ಬೇಕು, ಮತ್ತೊಂದು ಏನೊಂದು ಮಾಡೋದಾದ್ರೂ ರೈತ ಸೊಸೈಟಿಯಿಂದ, ಅಂದ್ರೆ ರೈತ ಉತ್ಪಾದಕ ಸೊಸೈಟಿಯಿಂದ ಹೆಲ್ಪಿಂಗ್ ನೀರು ತಗೊಂಡು ಮಾಡಬಹುದು ಸರ್. ಅದು ಭಾರಿ ಈಸಿ ಸರ್. ಮಾಡೋ ಮೆಥಡ್ ಸ್ವಲ್ಪ ಕಷ್ಟ ಇರ್ಬೋದು, ಆದ್ರೆ ಅದ್ ಮಾಡ್ಕೊಂಡ್ವಿ, ಮೈಗೂಡಿಸ್ಕೊಂಡ್ವಿ ಅಂದ್ರೆ ಸೊಸೈಟಿಯಿಂದ ತುಂಬಾ ಲಾಭನೇ ಇದೆ ಸರ್. ಮತ್ತೆ ಈ ಸಿರಿಧಾನ್ಯಗಳ ಜೊತೆಗೆ ತೋಟಗಾರಿಕೆ ಬೆಳೆಗಳು ಏನೇನು ಬೆಳೆಗಳು ಬೆಳೀತಾ ಇದ್ರು? ನಾವು ತೆಂಗಿದೆ ಸರ್, ಬಾಳೆ, ಅದ್ರ ಜೊತೆಗೆ ಅಡಿಕೆ ಇದೆ, ಎಲ್ಲದು ಮಿಕ್ಸ್ ಇದೆ ಸರ್. ಸಬ್ ಸಪರೇಟ್ ಏನಿಲ್ಲ, ತೆಂಗೊಳಗೇನೆ ಅಡಿಕೆ ಇದೆ, ಅಡಿಕೆ ಒಳಗೇನೆ ಬಾಳೆ ಇದೆ, ಅದ್ರೊಳಗೆ ಈ ತರ ಹಣ್ಣಿನ ಎಲ್ಲ ತರದ ಹಣ್ಣಿನ ಗಿಡಗಳಿದಾವೆ. ನಮ್ಮಲ್ಲಿ ಅಡಿಕೆ ಬರಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ನಮ್ಮೂರಲ್ಲಿ ಒಂದ್ 2 ಮನೆಯವ್ರು ಮಾತ್ರ ಅಡಿಕೆ ಹಾಕಿದ್ರು. ನಾವು ಇಲ್ಲ, ನಾವು ಬೆಳಿಬೋದಲ್ಲ ಅಡಿಕೆನ, ಕಡಿಮೆ ನೀರಿದ್ರು ಕೂಡ ಅಡಿಕೆ ಬೆಳಿಬೋದಲ್ಲ ಅಂತೇಳಿ ನಾವು ಹಾಕಿದೀವಿ ಸರ್. ಒಂದ್ 300 ಗಿಡ ಅಡಿಕೆ ಇದೆ, ಒಂದ್ 205 ಗಿಡ ತೆಂಗಿದೆ, ಬಂದಿದೆ ಬೆಳೆ ಬಂದಿದೆ, ಆಲ್ರೆಡಿ ಫಸ್ಲು ಬಂದಿದೆ. ಒಟ್ಟು ಮಲೆನಾಡಿಗೆ ಹೋಲಿಸ್ಕೊಂಡ್ರೆ ಫಸ್ಲು ಕಡಿಮೆನೆ, ಯಾಕೆಂದ್ರೆ ಅಲ್ಲಿ ನಿರ್ವಹಣೆ, ಅಲ್ಲಿ ನೀರಿನ ಇದಕ್ಕೆ ನಮ್ಮಲ್ಲಿಗೂ ಟ್ಯಾಲಿ ಮಾಡಿದ್ರೆ ಸ್ವಲ್ಪ ಕಡಿಮೆ ಇದೆ, ಒಟ್ಟು ಬಂದಿದೆ. ಆದಾಯ ನೋಡಬಹುದು ಸರ್. ಮತ್ತೆ ಸಿರಿಧಾನ್ಯಗಳು, ತೋಟಗಾರಿಕೆ ಬೆಳೆಗಳ ಜೊತೆಗೆ ಏನಾದ್ರೂ ಉಪಕಸಬುಗಳು ಅಳವಡಿಸಿಕೊಂಡಿದ್ರೆ ಹೈನುಗಾರಿಕೆ ಒಂದೇನಾ? ಹೈನುಗಾರಿಕೆ ಒಂದೇ ಸರ್, ಅದ್ರ ಜೊತೆ ಬೇರೆ ಬೇರೆ ಮಾಡ್ಬೇಕು ಅಂತಿದೆ. ಜೇನು ಕೃಷಿ ಮಾಡ್ಬೇಕು ಅಂತೇಳಿ ನಾವು ಕೃಷಿ ಇಲಾಖೆಯಿಂದ ಸಹಾಯಧನ ತಗೊಂಡ್ ಮಾಡ್ಬೇಕು ಅಂತ ಅರ್ಜಿ ಹಾಕಿದ್ವಿ. ಅದರಲ್ಲಿ ಅರ್ಜಿಯಲ್ಲಿ ಪಾಸ್ ಆಯ್ತು, ಸಿಗ್ಲಿಲ್ಲ. ನಾವು ಜೇನು ಕೃಷಿಕರನ್ನ ಬೈರೇಶ್ ಅವ್ರನ್ನ ಭೇಟಿ ಮಾಡಿ ಅದ್ರ ನಿರ್ವಹಣೆ ಹೆಂಗೆ, ಅದನ್ನ ಹೆಂಗ್ ಮಾಡಬಹುದು ಅನ್ನೋದೆಲ್ಲ ಸಜೆಷನ್ ತಗೊಂಡು ಅವ್ರು ಹೇಳಿದ್ರು, ಸರ್ಕಾರದಿಂದ ಅನುದಾನ ಬರ್ಲಿ ಬರದಂಗಿರ್ಲಿ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ, ನೀವೊಂದು 10 ಪೆಟ್ಟಿಗೆ ಹೇಳಿ, ನಿಮ್ಮ ಫ್ರೆಂಡ್ಸ್ ಗೆ 10 ಪೆಟ್ಟಿಗೆ ಹೇಳಿ, ಅವ್ರು ಇನ್ನೊತ್ತು ಅತ್ ಹೇಳಿ, ಒಂದು 100 ಇದಿಟ್ರೆ ಜೇನು ಕೃಷಿ ಮಾಡ್ಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಅದ್ರ ಪಾಲಿನೇಷನ್ ಸಿಕ್ಕಾಪಟ್ಟೆ, ಅದರಿಂದ ಸಾಕಷ್ಟು ಬೆನಿಫಿಟ್ ಇದೆ ಅಂತ ನಮಗೆಲ್ಲ ಮಾಹಿತಿ ಕೊಟ್ಟಿದೆ ಸರ್. ಅದನ್ನ ಮಾಡಬೇಕು ಅಂತ ಒಂದು ಪ್ರಯತ್ನದಲ್ಲಿ ಇದೀವಿ. ಸದ್ಯದಾಗ ಅದನ್ನ ಮಾಡ್ತೀವಿ ಸರ್. ನನಗೆ ಭಾರಿ ಆಸಕ್ತಿ ಇದೆ. ಬೆಂಗಳೂರಲ್ಲೆಲ್ಲ ಇದ್ದಂಥವ್ರು ಈ ಕೃಷಿ ಕಡೆಗೆಲ್ಲ ಬಂದಿದ್ದೀರಾ, ಈ ಕೃಷಿಯಲ್ಲಿ ತೊಡಗಿಕೊಂಡಿದ್ರೆ ಎಷ್ಟೊಂದು ಆಸಕ್ತಿಯಿಂದ ಕೃಷಿ ಮಾಡ್ತಾ ಇದ್ರ. ಈಗ ನೋಡಿದ್ರೆಲ್ಲ ಈ ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತಂದ್ಬಿಟ್ಟು ಕೃಷಿಯಿಂದ ಹಿಂದೆ ಸರಿತಾರೆ, ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾರೆ. ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಇಲ್ಲ ಸರ್, ಅದೇ ನಾನು ದುರಾಸೆ ಇಟ್ಕೊಂಡು ಹೋದ್ರೆ ಹಣ ಅಷ್ಟೇ ಬೇಕು ಇಷ್ಟೇ ಬೇಕು ಅಂತಂದ್ರೆ ಕೃಷಿ ಬದುಕು ನೆಮ್ಮದಿ ಅಲ್ಲ. ಬಂದಿದ್ರಲ್ಲೇ ಆದಾಯನ ಸಾಕು, ನಾನು ತೃಪ್ತಿಯಲ್ಲಿ ಇದ್ದೀನಿ, ಇವತ್ತು ನಾನು ನೆಮ್ಮದಿಯಲ್ಲಿ ಇದ್ದೀನಿ ಸರ್. ನಾನು ಬೆಂಗಳೂರಲ್ಲಿ ಇದ್ದು ಅಲ್ಲೇ ಆಹಾರ ಉಂಡ್ಕೊಂಡು ನನ್ನ ತಂದೆ ತಾಯಿ ದೂರ ಹೆಂಡತಿ ಮಕ್ಕಳು ದೂರ ಎಲ್ಲ ಇಟ್ಕೊಂಡು ಪಿಶಾಚಿ ತರ ದುಡ್ಡು ದುಡ್ಡು ಅಂದ್ಕೊಂಡು ಹೋದ್ರೆ ನಾನು ಸತ್ತಾಗೇನು ದುಡ್ಡನ್ನು ಹೊತ್ಕೊಂಡು ಹೋಗಲ್ಲ ಸರ್. ಇವತ್ತು ನನ್ನ ತಂದೆ ತಾಯಿ ಜೊತೆ ನನ್ನ ಹೆಂಡತಿ ಮಕ್ಕಳ ಜೊತೆ ನೆಮ್ಮದಿಯಾದ ಬದುಕಿದ್ದೀನಿ. ಬೆಳಗ್ಗೆ ಎದ್ರೆ ಒಳ್ಳೆ ಊಟ ಊಟ ಮಾಡ್ತೀನಿ ಸರ್. ನನ್ನ ಹೊಲದಲ್ಲಿ ಬೆಳೆದಿದ್ದು ಯಾವುದೇ ತರದ ಕೆಮಿಕಲ್ ಆಗಲಿ ಮತ್ತೊಂದಾಗಲಿ ಏನನ್ನ ಬಳಸಿದ್ದು ನಾನು ಬೆಳೆದದ್ದನ್ನ ನಾನೇ ಉಣ್ತಾ ಇದ್ದೀನಿ, ಅದು ನೆಮ್ಮದಿ ಇದೆ ಸರ್. ಆರೋಗ್ಯಕ್ಕಿಂತ ಹೆಚ್ಚಿನ ನೆಮ್ಮದಿ ಹೆಚ್ಚಿನ ಐಶ್ವರ್ಯ ಸಿರಿ ಮತ್ತೊಂದಿಲ್ಲ ಅಂತ ನಂದು ಇದು. ಅಂದ್ರೆ ಪ್ರತಿಯೊಂದನ್ನು ಇವತ್ತಿನ ಮಳೆ ಮತ್ತೆ ಇವತ್ತಿನ ಕೀಟ ಬಾಧೆಗಳು ಇದನ್ನೆಲ್ಲ ನೋಡಿದಾಗ ಏನಾಗುತ್ತೆ ಅಂದ್ರೆ, ಒಂದ್ ಸಣ್ಣ ಉದಾಹರಣೆ, ನಾನು ಶೇಂಗಾ ಬೆಳೆದಿದ್ದೀನಿ ಸರ್. ಶೇಂಗಾನ ರೈತರನ್ನ ಎಷ್ಟು ಹಿಂಡುತ್ತಾರೆ, ಎಲ್ಲಾ ತರದವರು ಹಿಂಡುತ್ತಾರೆ ಎನ್ನೋದಕ್ಕೆ ಅಂದ್ರೆ ಇರ್ತಾರೆ ಎನ್ನೋದಕ್ಕೆ. ಆ ಶೇಂಗಾ ಬೆಳೆದಿದ್ದೀವಿ ಈಗ ಮೂರುವರೆ ತಿಂಗಳು ಆಗಿದೆ ನಮಗೆ ಬಿತ್ತುವಾಗ. ಮೇ ತಿಂಗಳಲ್ಲಿ ಒಂದ್ ತಿಂಗಳಲ್ಲಿ ಮಳೆ ಬಂದಿತ್ತು, ಅದು ಬಂದಿಲ್ಲ. ಬೋರ್ವಿಲ್ ಇರೋದ್ರಿಂದ ಅಲ್ಪ ಸ್ವಲ್ಪ ನೀರು ಬಿಟ್ಕೊಂಡು ಜೀವ ಉಳಿಸ್ಕೊಂಡು ಬೆಳೆ ಬೆಳೆದಿದ್ದೀವಿ. ಇವತ್ತು ಬೆಳೆ ಕೈ ಸಿಗ್ತಾ ಇದೆ. ಹಕ್ಕಿ ಪಕ್ಷಿಗಳು, ಕಾಗೆ, ಕಂಕ್ನರೆ, ಹಳಿಲು, ಹಂದಿ ಇವೆಲ್ಲವೂ ಕೂಡ ಒಂದೊಂದಲ್ಲ ಈ ಥರದ ಸಾಕಷ್ಟು ನಾವು ಬೆಳೆ ಕೈ ಸಿಗ್ತಾ ಇದೆ. ಈ ಥರ ಮಳೆಯ ಜೂಜಾಟದ ಮಧ್ಯದಲ್ಲೂ ಕೂಡ ನಾವು ಬೆಳೆದಿದ್ದೀವಿ. ಆದರೆ ಕೈ ಫಸಲು ಬರೋದ್ರೊಳಗೆ ಇಷ್ಟೆಲ್ಲವೂ ಕೂಡ ಕಿತ್ಕೊಂಡು ತಿಂತಾ ಇದ್ದಾವೆ. ಇವು ಕಿತ್ಕೊಂಡು ತಿನ್ನೋದ್ರೊಳಗೆ ನಾವು ಕೂಲಿ ಎಲ್ಲರ ಕರ್ಕೊಂಡು ಅದನ್ನು ಸಂರಕ್ಷಣೆ ಮಾಡ್ಕೊಂಡು ಮತ್ತು ಮಾರ್ಕೆಟಿಗೆ ತೊಗೊಂಡೋದ್ರೆ ಅಲ್ಲೂ ಕೂಡ ದಲ್ಲಾಳಿಗಳು ಪ್ರತಿಯೊಂದಕ್ಕೂ ಒಂದು ರೇಟ್ ಫಿಕ್ಸ್ ಮಾಡ್ತಾರೆ ಸರ್. ಒಂದು ಕಬ್ಬಿಣದ ಒಂದು ಮಳೆ ಸೂಜಿ ತೊಗೋಬೇಕಂದ್ರೂ MRP ಬೆಲೆ ಇದೆ. ಆದರೆ ನಾವು ತೊಗೊಂಡೋದ ರೈತರಿಗೆ MRP ಬೆಲೆ ಇಲ್ಲ. ನಾವು ಬೆಳೆದ ಬೆಳೆಗೆ ರೇಟ್ ನಾವು ಕಟ್ಟಕ್ಕಾಗ್ತಾ ಇಲ್ಲ, ಯಾರೋ ಮಧ್ಯವರ್ತಿ ಅದಕ್ಕೆ ಬೆಲೆ ಕಟ್ತಾನೆ. ಆ ಬೆಲೆಗೆ ನಾವು ಕೊಟ್ಟು ಬರೋ ಪರಿಸ್ಥಿತಿ ಆಗಿದೆ. ಯಾಕೆಂತಂದ್ರೆ ಅದನ್ನ ಬಿಟ್ಟು ಬರಂಗಿಲ್ಲ, ಇಟ್ಕೊಳ್ಳೋಕ್ಕೂ ಬರಲ್ಲ. ಯಾಕೆಂತಂದ್ರೆ ನನಗೆ ಅದು ಆದಾಯ ಬೇಕೇ ಬೇಕು, ಎಷ್ಟಾದ್ರೂ ಸಿಗಲಿ ಅದು ಬೇಕೇ ಬೇಕು. ಆದ್ರೆ ಅದಷ್ಟು ಇಟ್ಕೊಂಡ್ರು ಕೂಡ ನಾನು ಅದಷ್ಟನ್ನು ಕೂಡ ಬಳಸೋದಿಲ್ಲ. ಹಾಗಾಗಿ ಅವನ ಪರಿಸ್ಥಿತಿ ಹೇಗಾಗಿದೆ, ರೈತನ ಪರಿಸ್ಥಿತಿ ಅಂತಂದ್ರೆ ಈ ಕಡೆ ನೀರಿ ಬಿದ್ದ ಇದ ಈ ಕಡೆ ಮುಳುಗಂಗೂ ಇಲ್ಲ, ಈ ಕಡೆ ಎದ್ದು ಬರಂಗೂ ಇಲ್ಲ, ಆ ಪರಿಸ್ಥಿತಿ ಇದೆ ಸರ್. ಒಟ್ಟು ಸರಿಯಾದ ಬೆಲೆ ಸಿಕ್ಕರೆ ಅಥವಾ ಸರಿಯಾದ ರೀತಿ ಮಳೆ ಬಂದ್ರೆ ಕೃಷಿ ಮುಂದೆ ಮತ್ತೊಂದು ಯಾವುದು ಇಲ್ಲ ಸರ್. ಅಷ್ಟೇ ಹೇಳಕ್ಕೆ ನಾನು ಬಯಸ್ತೇನೆ. ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರ, ಯಾವ ರೀತಿ ಸಹಕಾರ ಸಿಗ್ತಾ ಇದೆ? ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ, ನಮ್ಮ ತಂದೆ 83 ವರ್ಷ, ಇವಾಗ 84 ವರ್ಷ, ಇವತ್ತು ಕೂಡ ಅವ್ರಿಗೆ ಎಷ್ಟು ಆಸಕ್ತಿ ಇದೆ ಅಂದ್ರೆ ದಿವಸಕ್ಕೊಂದ್ಸಲಿ ತೋಟಕ್ಕೆ ಹೋಗ್ಬರ್ಬೇಕು ಅಂತಾರೆ. ನಾನು ಬೇಡ, ಇಲ್ಲಿವರೆಗೂ ನೀವು ಮಾಡಿರೋದೇ ಸಾಕು, ನೀವು ಆರಾಮಾಗಿರಿ, ಉಂಡ್ಕೊಂಡು ತಿನ್ಕೊಂಡು ನಮಗೆ ಸಜೆಷನ್ ಕೊಡ್ಕೊಂಡಿರಿ ಅಂದ್ರೆ ಇಲ್ಲ ಇಲ್ಲ ತೋಟಕ್ಕೆ ಹೋಗ್ಬೇಕು ಅಂತಾರೆ. ಹಸುಗಳಿಗೆ ಮೇವ್ ಹಾಕ್ಬೇಕು, ಒಟ್ಟು ಪೂರಾ ಆಸಕ್ತಿ. ನಮಗೆಲ್ಲ ಮೋಟಿವ್ ಅಂತಂದ್ರೆ ಅವರೇ ಅವರು. ಹಂಗಾಗಿ ನಮ್ಮ ಮನೆಯವರು ನನ್ನ ಹೆಂಡತಿನೂ ಕೂಡ ಅದಕ್ಕೆ ಸಹಕರಿಸ್ತಾರೆ, ನಮ್ಮ ತಂದೆ ತಾಯಿನೂ ಸಹಕರಿಸ್ತಾರೆ. ಹಂಗಾಗಿ ಆ ಒಂದು ಇದಿರೋದ್ರಿಂದ ನಾವು ಕೃಷಿ ಬದುಕಲ್ಲಿ ನೆಮ್ಮದಿಯನ್ನು ಕಂಡ್ಕೊಂಡಿದ್ದೀವಿ ಸರ್. ಮುಂದಿನ ಕೃಷಿ ಬದುಕಲ್ಲಿ ಏನು ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೀರಿ? ಬೇರೆ ಬೇರೆ ಬೆಳೆಗಳನ್ನ, ಹೊಸ ಹೊಸ ಬೆಳೆಗಳನ್ನ ಮಾಡಬೇಕು ಅಂತ, ಮೆಣಸನ್ನ ಹಾಕ್ಬೇಕು ಅಂತ ಮೆಣಸು ತಂದೆ ಸರ್, ಮಾಡಬೇಕು ಅಂತ. ಏಲಕ್ಕಿ ತಂದೆ, ಹಾಕಿದ್ವಿ ಒಂದು 300 ಗಿಡ ಮೆಣಸು, 100 ಗಿಡ ಏಲಕ್ಕಿ ಹಾಕಿದ್ವಿ. ಆದರೆ ಬೋರು ಮತ್ತೆ ವಿದ್ಯುತ್ ಅಭಾವದಿಂದ ಬೇಸಿಗೆಯಲ್ಲಿ ಅವಕ್ಕೆ ನೀರು ಉಣಿಸಕ್ಕ ಆಗ್ಲಿಲ್ಲ, ಹಂಗಾಗಿ ಅವೆಲ್ಲರಲ್ಲಿ ಫೇಲ್ ಆಗಿದ್ದೀವಿ. ಆದರೂ ಬಿಟ್ಟಿಲ್ಲ, ಛಲ ಬಿಟ್ಟಿಲ್ಲ, ಮೆಣಸು ಮತ್ತೆ ಹಾಕ್ಲೇಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅದೊಂದು ಮುಂದೆ ಮಾಡಬೇಕು ಅಂತ ಇದೆ. ಅದ್ರ ಜೊತೆಗೆ ನಾನು ಮಾಡೋಕ್ಕಾಗಿಲ್ಲ ಅಂದ್ರೂ ನಾನು ಬೇರೆಯವ್ರಿಗೆ ಇದು ಮಾಡಿ ಕುರಿ ಮತ್ತೆ ಮೇಕೆ ಫಾರಂ ಮಾಡಬೇಕು ಅನ್ನೋ ಒಂದು ಉದ್ದೇಶ. ನನ್ನ ಹಳೆ ಮೈಗೂ ಅದೇ ಹೇಳಿದ್ದೀನಿ, ನೋಡಪ್ಪ ಅವನ ಅಥವಾ ಬ್ಯಾಂಕ್ ಮ್ಯಾನೇಜರ್ ಇದ್ದಾನೆ, ನೋಡು ನೀನು ಆದಾಯನ ತೊಡಗಿಸು, ಅದು ನಿರ್ವಹಣೆ ನಾನು ಮಾಡ್ತೀನಿ, ಅದು ಮಾಡ್ಕೊಂಡು ಹೋಗೋಣ. ಯಾಕೆಂದ್ರೆ ಒಂದೇ ಇದ್ರಲ್ಲಿ ಇರೋದು ಬೇಡ, ಅದು ಒಂದು ಉಪಕಸಬಾಗಿ ಇರಲಿ, ಅದು ಒಂದು ಮಾಡಬೇಕು ಅನ್ನೋದೊಂದು ಪ್ಲಾನ್ ಇದೆ ಸರ್. ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದ್ಕೊಡ್ತೀವಿ ಸರ್. ನೆಮ್ಮದಿಯ ಬದುಕು ಆಗಿದೆ, ಆದಾಯದ ಸಂತೃಪ್ತಿ ಇಲ್ಲ ಅಂದ್ರೂ ಕೂಡ ನೆಮ್ಮದಿಯ ಬದುಕಿದೆ ಸರ್. ಎಷ್ಟೋ ಜನ ರೈತರನ್ನ ಮಾತಾಡಿಸ್ತಾ ಇರ್ತೀವಿ, ಈ ಕೃಷಿಯಲ್ಲಿ ನೆಮ್ಮದಿ ತುಂಬಾ ಕಡಿಮೆ ಸರ್ ಅಂತ ಅನ್ನರೇ ಸಾಕಷ್ಟು. ಅದೇ ಸರ್, ಅತಿಯಾಸೆ ಇಟ್ಕೊಂಡಾಗ ಆ ನೆಮ್ಮದಿ ಅನ್ನೋದು ಅವ್ರಿಗೆ ಕಂಡಿಲ್ಲ. ನಾವು ಮಿತವಾಗಿದ್ದೀವಿ, ಬೇರೆ ಬೇರೆ ಆದಾಯದ ಮೂಲಗಳನ್ನ ನೋಡ್ಕೊಂಡಿದೀವಿ, ಹಂಗಾಗಿ ನೆಮ್ಮದಿ ಇದೆ ಸರ್. ಇದ್ದಿದ್ರಲ್ಲ ತೃಪ್ತಿ ಪಟ್ಕೊಂಡು ನೆಮ್ಮದಿ ಇದೆ ಸರ್. ಇದೆ ಬಹಳ ಸಂತೋಷ ಸಿಲಿಂಗ್ ಸ್ವಾಮಿಗಳೇ, ಇದುವರೆಗೂ ನಿಮ್ಮ ಸಾಕಷ್ಟು ಅನುಭವಗಳನ್ನ ನಮ್ಮ ಕೃಷಿಕರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೂ ಸಮಗ್ರ ಕೃಷಿಯ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ಜಂಗಮನಗರದ ಪ್ರಗತಿಪರ ಕೃಷಿಕರಾದ ಕೆಎಸ್ ಸಿದ್ದಲಿಂಗ ಸ್ವಾಮಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಈಗ ಕೇಳೋಣ ಒಂದು ಜನಪದ ಗೀತೆ. ಎಂಥ ಕುಂಗಲ್ ಕೆರೆ ಸಂತೆ ಹಾಗಿಲಿ ಕಲ್ಲು ಕಟ್ಟೆ ಆನಂದನೋ ಸಂತೆ ಹಾಗಿಲಿ ಕಲ್ಲು ಕಟ್ಟೆ ಮೂಡಲ್ ಕುಂಗಲ್ ಕೆರೆ ನೋಡೋ ಗುಂದೈ ಭೋಗ ಮೂಡಿ ಬರ್ತಾನೆ ಚಂದಿರಾಮ ಆನಂದನೋ ಮೂಡಿ ಬರ್ತಾನೆ ಚಂದಿರಾಮ ತುಂಬಿ ಕುಂಗಲ್ ಕೆರೆ ಅಂದ ನೋಡಲು ಶಿವ ಬಂದ್ರು ಅಂದನು ಅಂದ ನೋಡಲು ಶಿವ ಬಂದ್ರು ಬಾಳೆಯ ಹಣ್ಣಿನಂತೆ ಬಾಗಿ ಕುಂಗಲ್ ಕೆರೆ ಭಾವ ತಂದಾನೆ ಬಣ್ಣ ಸೀರೆ ಆನಂದನು ಭಾವ ತಂದಾನೆ ಬಣ್ಣ ಸೀರೆ ನಿಂಬೆಯ ಹಣ್ಣಿನಂತೆ ತುಂಬಿ ಕುಂಗಲ್ ಕೆರೆ ಅಂದ ನೋಡಲು ಶಿವ ಬಂದ್ರು ಆನಂದನು ಅಂದ ನೋಡಲು ಶಿವ ಬಂದ್ರು ಕಬ್ಬಕ್ಕೆ ಭಯ ಬಿಡುತ್ತಾವೆ ಆನಂದನು ಕಬ್ಬಕ್ಕೆ ಭಯ ಬಿಡುತ್ತಾವೆ ಕಬ್ಬಕ್ಕಿನೇ ಭಯ ಬಿಡ್ತಾವೆ ಈ ಬೇಡ ಕಬ್ಬ ಕೊಂಬಳೆ ನಡುಜಾವೆ ಆನಂದನು ಕಬ್ಬ ಕೊಂಬಳೆ ನಡುಜಾವೆ ಅಂದಾವ ನೋಡಲು ಶಿವ ಬಂದು ಶಿವ ಮೊಗ್ಗಿ ಕಬ್ಬಕ್ಕಿ ಭಯ ಬಿಡುತ್ತಾವೆ ಆನಂದನು ಕಬ್ಬಕ್ಕಿ ಭಯ ಬಿಡುತ್ತಾವೆ ಕಬ್ಬಕ್ಕಿನೇ ಬಾಯ ಬಿಡುತ್ತಾವೆ ಇಬ್ಬೀಡ ಕಬ್ಬತ್ ಕೊಂಬಾಳಿ ನಡುಗ್ಯಾವೆ ಆನಂದನು ಕಬ್ಬತ್ ಕೊಂಬಾಳಿ ನಡುಗ್ಯಾವೆ ರೈತರಿಗೆ ಸಲಹೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಸವನಗೌಡ ಎಂಜಿ ಅಂತ ಹೇಳಿ ದಾವಣಗೆರೆಯ ICR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ

ಕಂಡೋರಸ್ನಾ